ಎಲ್ಲರಿಗೂ ನಮಸ್ಕಾರ. ರೇಷ್ಮೆ ಕೃಷಿ ಮೇಳ ದಿನಾಂಕ 20/12/2024 ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಹಮ್ಮಿಕೊಂಡಿದೆ. ಇದು ಪ್ರತಿ ವರ್ಷ ನಡೆಯುವಂತ ಒಂದು ಕಾರ್ಯಕ್ರಮ. ಈ ರೇಷ್ಮೆ ಕೃಷಿ ಮೇಳಕ್ಕೆ 1,000 ಜನ ಸೇರುವಂತ ಸಂಭವ ಇದೆ. ಇದು ಪ್ರತಿ ವರ್ಷ ನಡೆಯುವಂತ ಕಾರ್ಯಕ್ರಮ. ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಇದು ಆಗಿರುವಂತ ಕಾರ್ಯಕ್ರಮ. ಇದು ಹಿಂದೆ ಕೂಡ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 10-15 ವರ್ಷ ಹಿಂದಗಡೆ ಆಗಿತ್ತಂತ ನನಗೆ ಒಂದು ಮಾಹಿತಿ ಇದೆ. ಈ ವರ್ಷ ಇಲ್ಲಿ ಒಂದು ಈ ಅವಕಾಶ ಸಿಕ್ಕಿದೆ. ದಯವಿಟ್ಟು ನಮ್ಮ ರೇಷ್ಮೆ ಕೃಷಿಕರು ಇದರ ಒಂದು ಸದುಪಯೋಗ ಪಡ್ಕೋಬೇಕು. ಈ ರೇಷ್ಮೆ ಕೃಷಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 3,450 ಜನ ರೇಷ್ಮೆ ಕೃಷಿಕರಿದ್ದೀರಿ. ಹಾಗೆ 2,995 ಹೆಕ್ಟರ್ ಒಂದು ರೇಷ್ಮೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇದ್ದೀವಿ. ಇಲ್ಲಿ ಈ ಒಂದು ರೇಷ್ಮೆ ಕೃಷಿ ಸಂಬಂಧಪಟ್ಟಂಗೆ ಸಾಕಷ್ಟು ಒಂದು ಮಾಹಿತಿಯನ್ನು ತಾವು ಪಡ್ಕೋಬಹುದು. ಬಂದರೆ ರೇಷ್ಮೆ ಕೃಷಿಯಲ್ಲಿ ಇತ್ತಿತ್ತಲಾಗಿ ಒಂದು ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ರೋಗ ರುಜಿನಗಳು ಕೂಡ ಬರ್ತಾ ಇದಾವೆ. ಅದರ ಬಗ್ಗೆ ಈ CSRNTI ಮೈಸೂರಿಂದ ಮಿನಿಮಮ್ ಒಂದು 5 ಜನ ವಿಜ್ಞಾನಿಗಳು ಬರ್ತಾ ಇದ್ದಾರೆ. ವಿವಿಧ ಹಂತದಲ್ಲಿ ಆಗುವಂತ ಒಂದು ರೋಗ ರುಜಿನ ಆಗಿರ್ಬೋದು, ಹುಳುಗಳಲ್ಲಿ ಆಗುವಂತ ರೋಗ ರುಜಿನಗಳಾಗಿರ್ಬೋದು, ಇದ್ರ ಈ ಕುರಿತು ಸಾಕಷ್ಟು ಒಂದು ವಿಚಾರ ವಿನಿಮಯ ಇರುತ್ತೆ. ತಾವೆಲ್ಲ ದಯವಿಟ್ಟು ಬಂದು ಭಾಗವಹಿಸಿ ಈ ಮಾಹಿತಿಯನ್ನ ಪಡ್ಕೋಬೇಕಂತ ತಮ್ಮಲ್ಲಿ ಈ ಒಂದು ರೇಷ್ಮೆ ಕೃಷಿ ಸಮ್ಮೇಳನವನ್ನ ಇಲ್ಲಿ ಈ ಭಾಗದಲ್ಲಿ ಹಮ್ಮಿಕೊತಾ ಇದ್ದೀವಿ. ಈ ಒಂದು ರೇಷ್ಮೆ ಕೃಷಿ ಮೇಳವನ್ನ ಆಯೋಜಿಸಿದ್ವಿ ಅಂತ ಹೇಳಿದ್ರ ಬರುವ ಶುಕ್ರವಾರ 20th. ಹೌದು ಸರ್. ಎಲ್ಲಿ, ಸ್ಥಳ ಎಲ್ಲಿ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇದು ಚಳ್ಳಕೆರೆ ರೋಡಲ್ಲಿ SG ಕಲ್ಯಾಣ ಮಂಟಪ ಅಂತ ಒಂದು ಕಲ್ಯಾಣ ಮಂಟಪ ಇದೆ. ಆ ಕಲ್ಯಾಣ ಮಂಟಪದಲ್ಲಿ ಈ ಒಂದು ರೇಷ್ಮೆ ಕೃಷಿ ಮೇಳವನ್ನ ಹಮ್ಮಿಕೊತಾ ಇದೆ ಸರ್. ರೇಷ್ಮೆ ಇಲಾಖೆಯಿಂದ ಅಂದ್ರೆ ಏನೆಲ್ಲ ಒಂದು ನಮ್ಮ ರೈತರಿಗೆ ಅಲ್ಲಿ ಅವಕಾಶಗಳಿದ್ದಾವೆ ಸರ್ ರೇಷ್ಮೆ ಬಗ್ಗೆ ತಿಳಿಸ್ಲಿಕ್ಕೆ? ರಾಜ್ಯ ಸರ್ಕಾರದಿಂದ ಕೇಂದ್ರ ಸಹಯೋಗದೊಂದಿಗೆ ಸಾಕಷ್ಟು ನಾವು ಯೋಜನೆಗಳಿದ್ದಾವೆ. ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ರೈತ ಗೂಡನ್ನ ಬೆಳೆದು ಮಾರಾಟ ಮಾಡೋದೊಂದು ಬಿಟ್ಟರೆ ಎಲ್ಲಾ ತರದ ಸವಲತ್ತುಗಳು ನಮ್ಮ ಇಲಾಖೆಯಲ್ಲಿದ್ದಾವೆ. ಒಂದು ರೇಷ್ಮೆ ಬೆಳಿಬೇಕಾದ್ರೆ ಮೊದಲು ರೈತ ಒಂದು 1 ಎಕರೆ ಆಗಿರ್ಬೋದು ಅಥವಾ 2 ಎಕರೆ ಆಗಿರ್ಬೋದು, ಅವ್ರ ಅನುಕೂಲ ತಕ್ಕಂಗೆ ಅವರ ಒಂದು ಅವೈಲೇಬಲ್ ಎಷ್ಟಿರ್ತದೋ ಅವರ ಜಾಗ, ಅದರಲ್ಲೇ ಕೂಡ ಒಂದು 1 ಎಕರೆಯಲ್ಲಿ ಮಾಡ್ಕೊಂಡ್ರು ತೊಂದರೆ ಇಲ್ಲ, 2 ಎಕರೆಯಲ್ಲಿ ಮಾಡ್ಕೊಂಡ್ರು ತೊಂದರೆ ಇಲ್ಲ. ಫಸ್ಟ್ ಅವರು ರೇಷ್ಮೆ ಹಿಪ್ಪನೇಳೆ ನಾಟಿ ಮಾಡ್ಕೋಬೇಕಾಗತ್ತೆ. ಹಿಪ್ಪನೇಳೆ ನಾಟಿ ಆದಮೇಲೆ ಮನೆ ಕಟ್ಕೋಬೇಕಾಗತ್ತೆ. ಮನೆ ಕಟ್ಟಾದ್ಮೇಲೆ ಹುಳನ್ನ ಅದರಲ್ಲಿ ಮನೆಯಲ್ಲಿ ಸಾಕಬೇಕಾಗತ್ತೆ. ಆ ಹುಳಕ್ಕೆ ತಕ್ಕಂಗೆ ಇಕ್ವಿಪ್ಮೆಂಟ್ಸ್ ಅಂತ ಬರ್ತವೆ, ಇಕ್ವಿಪ್ಮೆಂಟ್ಸ್ ಸವಲತ್ತು ಕೂಡ ಇದೆ ಇಲಾಖೆಯಲ್ಲಿ. ಸಾಕಷ್ಟು ಸವಲತ್ತುಗಳಿದ್ದಾವೆ, ಅದನ್ನು ಪ್ರಯೋಜನ ಪಡ್ಕೊಂಡು ಸಾಕಷ್ಟು ಜನ ರೈತರು ಆರ್ಥಿಕವಾಗಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ಮುಂದೆ ಬಂದಿದ್ದಾರೆ. ಸೊ ಈ ತರದ ಸವಲತ್ತುಗಳು ಸರ್ಕಾರದಿಂದ ಸಿಗ್ತಾ ಇದೆ. ಈ ಒಂದು ರೇಷ್ಮೆ ಕೃಷಿ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ರೇಷ್ಮೆ ಬೆಳೆಗಾರರು ಬರಬೇಕಂತಂದ್ರೆ ಈಗ ಎಲ್ಲಾ ರೇಷ್ಮೆ ಬೆಳೆಗಾರರಿಗೂ ಮಾಹಿತಿ ಬೇಕು ಸರ್ ಇದ್ರ ಬಗ್ಗೆ. ಈಗ ಚಿತ್ರದುರ್ಗದಲ್ಲಿ ಈಗ 20th ರೇಷ್ಮೆ ಕೃಷಿ ಮೇಳ ನಡೀತಾ ಇದೆ ಅಂತೇಳಿ ಗೊತ್ತಾಗಬೇಕಂತಂದ್ರೆ ಯಾವ ರೀತಿ ನೀವು ಪ್ರಚಾರ ಮಾಡಿದ್ರಿ ಸರ್? ಸರ್, ಪ್ರಚಾರ ಕೂಡ ಪೇಪರಲ್ಲೂ ಕೂಡ ನಾವು ನ್ಯೂಸ್ ಪೇಪರಲ್ಲೂ ಕೊಡ್ತಾ ಇದೀವಿ. ಜೊತೆಗೆ ನಮ್ಮ ಈ ಲೋಕಲಲ್ಲಿ ತಾಲೂಕು ವೈಸು ಕ್ಷೇತ್ರೋತ್ಸವ ಅಂತ ಮಾಡ್ತೀವಿ, ಅಲ್ಲೂ ಕೂಡ ಒಂದಿಷ್ಟು ಪ್ರಚಾರ ಆಗಿದೆ. ಹಾಗೆ ನಮಗೆ ಒಂದು ಗ್ರೂಪ್ ಇದೆ, ರೇಷ್ಮೆ ಕೃಷಿಕರ ಒಂದು ಗ್ರೂಪ್ ಇದೆ ನಮ್ಮ ವಾಟ್ಸಪ್ ಅಲ್ಲಿ, ಅಲ್ಲೂ ಕೂಡ ನಾವು ಮೆಸೇಜ್ ಅನ್ನು ಹಾಕಿ ರೈತರಿಗೆ ತಿಳಿಸಿ ಅವ್ರನ್ನ ಕರೆಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ರೇಷ್ಮೆ ಕೃಷಿ ಮೇಳ ಸಾಮಾನ್ಯವಾಗಿ ನಮ್ಮ ರೈತರು ಬಂದಾಗ ಅಲ್ಲಿ ಏನೇನು ಅಲ್ಲಿ ನೋಡ್ಲಿಕ್ಕೆ ಪ್ರದರ್ಶನಗಳು ನೀವು ಅಳವಡಿಸಿರ್ತೀರ ಸರ್? ಸರ್, ಬೇರೆ ಬೇರೆ ರೇಷ್ಮೆಗೆ ಸಂಬಂಧಪಟ್ಟಂತೆ, ರೇಷ್ಮೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟಾಲ್ಗಳು ಇರ್ತಾವ ಅಲ್ಲಿ, ಮಳಿಗೆಗಳು ಅಂತ ಹೇಳ್ತೀವಲ್ಲ, ಮಳಿಗೆಗಳು ಇರ್ತವೆ. ಆ ಮಳಿಗೆಯಲ್ಲಿ ಯಂತ್ರೋಪಕರಣಗಳ ಒಂದು ಮಳಿಗೆಗಳು ಸಾಕಷ್ಟು ಇರ್ತವೆ. ಈ ರೇಷ್ಮೆ ಕೃಷಿಯಲ್ಲಿ ಯಾವ ತರದ ಯಂತ್ರೋಪಕರಣಗಳನ್ನು ಉಪಯೋಗಿಸಿಕೊಂಡು ರೇಷ್ಮೆ ಕೃಷಿಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಇರುತ್ತೆ. ನಮ್ಮ ಇಲಾಖೆ ಅಂದ್ರೆ ಒಂದು ನಾವು ಮಳಿಗೆಯನ್ನು ಅಲ್ಲಿ ಹಾಕಿರ್ತೀವಿ. ಔಷಧಿಗಳ ಬಗ್ಗೆ ಮಾಹಿತಿ ಕೊಡಬೇಕಂತೇಳಿ ನಾವು ಔಷಧಿನೇ ಕೊಡ್ತೀವಿ. ಉಚಿತವಾಗಿ ನಾವು ಜಿಲ್ಲಾ ಪಂಚಾಯತಿ ವತಿಯಿಂದ ಅವ್ರಿಗೆ ರೈತರಿಗೆ ಔಷಧಿ ಕೊಡುವಂತ ವ್ಯವಸ್ಥೆ ಇದೆ. ಆ ಔಷಧಿ ಬಗ್ಗೆನೂ ಕೂಡ ಮಳಿಗೆಯಲ್ಲಿ ಒಂದು ಮಾಹಿತಿ ಕೊಡುವಂತ ವ್ಯವಸ್ಥೆ ಇದೆ ಸರ್. ಈಗ ಔಷಧಿ ಅಂತಂದ್ರೆ ಸೊಪ್ಪಿಗೆ ಸಿಂಪರಣೆ ಮಾಡುವಂತ ಔಷಧಿನ? ಸೊಪ್ಪಿಗೆ ಆಗಿರ್ಬೋದು ಸರ್, ರೇಷ್ಮೆ ಹುಳುಕು ಆಗಿರ್ಬೋದು, ಹಂತ ಹಂತವಾಗಿ ನಾವು ಆ ರೇಷ್ಮೆ ಹುಳುಕ್ಕೆ ಒಂದಿಷ್ಟು ಔಷಧಿಗಳನ್ನು ಪೂರೈಕೆ ಮಾಡ್ತೀವಿ. ರೈತರಿಗೆ ಅದರ ಬಗ್ಗೆ ಅರಿವು ಮೂಡಿಸಿರ್ತೀವಿ. ಅವರು ಹಂತ ಹಂತವಾಗಿ ಅದನ್ನ ಔಷಧಿಗಳನ್ನ ಹಾಕೊಂಡು ರೇಷ್ಮೆ ಹುಳನ್ನ ಬೆಳೀತಿರ್ತಾರೆ ಸರ್. ಈಗ ಸಾಕಷ್ಟು ರೈತರ ಒಂದು ಅನುಭವದಲ್ಲಿ ನಾವು ಕೇಳ್ತಾ ಇದ್ದೀವಿ, ರೇಷ್ಮೆ ಸೊಪ್ಪಿಗೆ ಯಾವುದೇ ರಾಸಾಯನಿಕ ಔಷಧಿಗಳನ್ನ ನಾವು ಸಿಂಪರಣೆ ಮಾಡಲ್ಲ ಅಂತಾರೆ, ಆದ್ರೆ ನಿಮ್ಮ ಒಂದು ರೇಷ್ಮೆ ಕೃಷಿ ಮೇಳದಲ್ಲಿ ಯಾವ ತರದ ಔಷಧಿಯನ್ನ ಅವರಿಗೆ ಪರಿಚಯ ಮಾಡಿಕೊಡ್ತೀರಿ ಸರ್? ಸರ್, ಇದು ಹಿಂದಿನಿಂದನೂ ರೇಷ್ಮೆ ಹುಳು ಹುಟ್ಟದಾಗಿಂದನೂ ಔಷಧಿಗಳು ಇದಾವೆ ನಮ್ಮಲ್ಲಿ. ಬಟ್ ರಾಸಾಯನಿಕವಾಗಿ ಅಂತ ಹೇಳ್ತಿರಲ್ಲ ಅವು ಇಲ್ಲ, ಬೇರೆ ಬೇರೆ ಈಗ ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ, ಆ ಪೆಸ್ಟಿಸೈಡ್ಸ್ ಉಪಯೋಗಿಸಿದ್ರೆ ನಮಗಲ್ಲಾಗಲ್ಲ. ನಮ್ಮ ರೇಷ್ಮೆ ಹುಳಕ್ಕೆ ಕೆಲವು ಸಪರೇಟ್ ಇದೆ, ಔಷಧಿಗಳಿದಾವೆ, ಅಂತವನ್ನು ಮಾತ್ರ ಉಪಯೋಗಕ್ಕೆ ನಾವು ಹೇಳ್ತೀವಿ. ಅಂತ ಔಷಧಿ ಮಾತ್ರ ನಾವು ಪರಿಚಯ ಮಾಡಿ ರೈತರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಈಗೆಲ್ಲ ಈಗ ಗೂಡುಗಳನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡ್ತೀರಾ ನೀವು? ಗುಣಮಟ್ಟದ ಗೂಡುಗಳನ್ನ, ಗುಣಮಟ್ಟದ ಗೂಡು ಅಂದ್ರೆ ಗೂಡು ಹಂತ ಹಂತವಾಗಿ ಹೇಳಿದೇವಲ್ಲ ಸರ್, ಈಗ ಹಂತ ಹಂತವಾಗಿ ನಾವು ರೇಷ್ಮೆ ಹುಳು ಇರುತ್ತೆ ಅಲ್ಲಿ ಮಳಿಗೆಯಲ್ಲಿ, ಆ ಗೂಡು ಕಟ್ಟು ಹಂತದಲ್ಲಿ ಇರುವಂತದ್ರು ಕೂಡ ಅಲ್ಲಿರುತ್ತೆ ಚಂದ್ರಿಕೆಯಲ್ಲಿ, ಆ ಒಂಥರದ ಮಳಿಗೆಯಲ್ಲಿ ನಾವು ಪ್ರದರ್ಶನ ಮಾಡ್ತೀವಿ ಅಲ್ಲಿ. ಅಂದ್ರೆ ಈ ಒಂದು ರೇಷ್ಮೆ ಕೃಷಿ ಮೇಳದಲ್ಲಿ ಭಾಗವಹಿಸೋದ್ರಿಂದ ರೈತರಿಗೆ ಏನೆಲ್ಲ ಅನುಕೂಲಗಳು ಅಂತ ಹೇಳ್ತೀರಾ? ಸರ್, ಈಗ ಹೊಸ ಹೊಸ ತಂತ್ರಜ್ಞಾನಗಳು ಬೆಳೀತಾ ಇರ್ತವೆ. ಈಗ ಕೇಂದ್ರ ರೇಷ್ಮೆ ಮಂಡಳಿಯವರು CSRNTI ಮೈಸೂರು ತರಬೇತಿ ಸಂಸ್ಥೆನೂ ಕೂಡ ಹೌದದು, ಅಲ್ಲಿ ಹೊಸ ಹೊಸದಾಗಿ ಒಂದು ಸಂಸ್ಥೆ ನಡೀತಾ ಇರ್ತದೆ. ಅದು ಫೀಲ್ಡ್ ಲೆವೆಲಲ್ಲಿ ಇನ್ನೂ ರೈತರ ಮಟ್ಟಕ್ಕೆ ಬಂದಿರೋದಿಲ್ಲ, ಅಂತಹ ವಿಜ್ಞಾನಗಳನ್ನು ಇಲ್ಲಿ ಬರ್ತಾರೆ. ಅವರ ಹಂತದಲ್ಲಿ ಅವರು ರೈತರಿಗೆ ರೈತರ ಮುಖಾಂತರ ಅಥವಾ ರೈತರೇ ಕೆಲವರು ಪ್ರಶ್ನೆಗಳನ್ನು ಕೇಳ್ಬೋದು, ಆ ಪ್ರಶ್ನೆಗಳನ್ನು ಕೇಳಿ ತಮ್ಮ ಉತ್ತರವನ್ನು ಪಡ್ಕೋಬಹುದು. ಹೊಸ ತಂತ್ರಜ್ಞಾನ ಏನಿದ್ರೂ ಕೂಡ ವಿಜ್ಞಾನಗಳ ಮುಖಾಂತರ ಅಲ್ಲಿ ಪರಿಚಯ ಆಗುವಂತಹ ಕೆಲಸ ನಡೀತದೆ ಸರ್. ಸರ್, ಇವತ್ತಿನ ದಿನದಲ್ಲಿ ಇಂತಹ ಒಂದು ರೇಷ್ಮೆ ಕೃಷಿ ಮೇಳ ಮಾಡುವ ಉದ್ದೇಶ ಏನು, ಜೊತೆಗೆ ಹೆಚ್ಚು ಹೆಚ್ಚು ಈ ರೇಷ್ಮೆ ಬೆಳೆಯುವಂತೆ ನಮ್ಮ ರೈತರಿಗೆ ಸಲಹೆ ಕೊಡ್ತಾ ಇದ್ರಲ್ಲ, ಇದರ ಮುಖ್ಯ ಉದ್ದೇಶ ಏನು ಸರ್? ಸರ್, ಮುಖ್ಯ ಉದ್ದೇಶ ಬೇರೆ ಬೆಳೆಗೆ ಕಂಪೇರ್ ಮಾಡಿದ್ರೆ, ಕೃಷಿ ಬೆಳೆಗಳಾಗಿರ್ಬೋದು ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಇವು ಕಂಪೇರ್ ಮಾಡಿದ್ರೆ ನಮ್ಮ ರೇಷ್ಮೆ ಕೃಷಿಯಲ್ಲಿ ಸಾಕಷ್ಟು ಲಾಭದಾಯಕ ಇದೆ. ಬಟ್ ಶ್ರಮ ಪಡಬೇಕು ರೈತ, ಇಲ್ಲಿ ಒಂದ್ಸರಿ ಅವ್ನು ಬೆಳೆ ಇಟ್ಟರೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಬೆಳಿಗ್ಗೆ ಮತ್ತು ಸಾಯಂಕಾಲ ಕಂಪಲ್ಸರಿ ಅವಕ್ಕೆ ಫೀಡ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಆ ಶ್ರಮ ಪಡುವಂಥದ್ದು ಇದೆಲ್ಲ ಒಂದು 15-20 ದಿವಸ ಆ ಕೆಲಸ ಇರುತ್ತೆ. ಕಂಪಲ್ಸರಿ ಅವರು ವರ್ಷದಲ್ಲಿ ಏನಿಲ್ಲ ಅಂದರೂ ಒಂದು 2 ಎಕರೆ ಮಾಡಿಕೊಂಡು ಅದನ್ನು ಭಾಗ ಮಾಡಿಕೊಂಡ್ರೆ, ಒಂದು ಬೆಳೆ ಮುಗಿತರಂಗೆ ಇನ್ನೊಂದು ಬೆಳೆ ಇಡಂಗೆ ಮಾಡಿಕೊಂಡ್ರೆ ವರ್ಷದಲ್ಲಿ ಒಂದು 10 ಬೆಳೆ ಮಿನಿಮಮ್ ಮಾಡ್ಬೋದು. ಹಾಗಾಗಿ ಸಾಕಷ್ಟು ಲಾಭದಾಯಕ ಇದೆ. ಸೊ ರೈತರು ಇದನ್ನ ಲಾಭವನ್ನು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರಚಾರ ಮಾಡೋದಾಗ್ಲಿ ಇದಾಗ್ಲಿ ಮಾಡ್ತಾ ಇದ್ದೇವೆ ಸರ್. ಈಗ ಬೇರೆಲ್ಲ ನಾವು ನೋಡಿದ್ರೆ ಬೆಳೆಗಳಲ್ಲಿ ಈಗ ಈ ಒಂದು ರೇಷ್ಮೆ ಬೆಳೆಗೆ ಸಿಕ್ಕಂತಹ ಒಂದು ಸೌಲಭ್ಯಗಳು ಅಂತಂದ್ರೆ ಸಬ್ಸಿಡಿ ಸೌಲಭ್ಯಗಳು ಬೇರೆ ಯಾವ ಬೆಳೆಗೂ ಸಿಗಲ್ಲ ಅಂದ್ರೆ ತಪ್ಪಾಗಲಾರದು. ಖಂಡಿತ ಸರ್, ಇದೆ ನಮ್ಮಲ್ಲಿ ಸಾಕಷ್ಟು ಹೇಳಿದ್ನಲ್ಲ ಸರ್. ಈಗ ಒಂದು ಅವನು ರೈತ ಒಂದ್ಸರಿ ಅವ್ನು ನಾಟಿ ಮಾಡಿ ಗೂಡು ಬೆಳ್ಕೊಂಡು ಅವನು ಇದಕ್ಕೆ ಹೋಗಿ ಏನು ಮಾರ್ಕೆಟ್ ಹೋಗಿ ಮಾರಾಟ ಮಾಡೋದು ಅಂತ ಬಿಟ್ರೆ ಎಲ್ಲಾ ತರ ಸೌಲಭ್ಯಗಳು ನಾವು ಕೊಡ್ತಾ ಇದೀವಿ ಸರ್. ಮೊಟ್ಟೆ ತರಕ್ ಆಗಿರ್ಬೋದು, ಚಾಕಿ ಹುಳ ತರಕ್ ಆಗಿರ್ಬೋದು, ಈಗ ಮನೆ ಕಟ್ಟಲಿಕ್ಕೆ ಆಗಿರ್ಬೋದು. ಈಗ ಮೊಟ್ಟೆ ಕಾನ್ಸೆಪ್ಟ್ ಹೋಗ್ಬಿಟ್ಟೆ ಸರ್. ಈಗೆಲ್ಲ ಚಾಕಿ ಹುಳು ಈಗ ವೈಜ್ಞಾನಿಕವಾಗಿ ಒಂದು 8-10 ಜನ ಬೆಳೆದು ಎಣ್ಣೆ ಜ್ವರದವರೆಗೂ ಬೆಳೆದ್ಬಿಟ್ಟು ಚಾಕಿ ಸೆಂಟರಿಂದ ಸಪ್ಲೈ ಆಗುತ್ತೆ ಆ ಹುಳುಗಳು. ಇವರು 15-20 ದಿವಸ ಬೆಳೆದ್ರೆ ಸಾಕು, ಅವರಿಗೆ ಕೈಯಲ್ಲಿ ದುಡ್ಡು ಸಿಗುತ್ತೆ ಸರ್ ಆ ಮಟ್ಟಕ್ಕೆ. ಈಗ ಚಾಕಿ ಸೆಂಟರ್ಗಳು ಅಂತಂದ್ರೆ ಹುಳ ಉತ್ಪಾದನೆ ಮಾಡ್ಬೇಕಂತಂದ್ರೆ ಈಗ ರೈತರ ಮಟ್ಟದಲ್ಲಿ ಮಾಡಿಸ್ತಾ ಇದ್ರೆ ಸರ್? ಸರ್, ರೈತರೇ ಅವರು ಕೂಡ ಅವ್ರೇನ್ ಮಾಡ್ತಾರೆ, ಒಂದ್ 2-3 ತಿಂಗಳು ಒಂದು CSRNTI ಮೈಸೂರಲ್ಲೂ ತರಬೇತಿ ಇದೆ, ನಮ್ಮ ತಲಗಟ್ಪುರದಲ್ಲಿ ಒಂದು ಸಂಸ್ಥೆ ಇದೆ, ಆ ತರ ಅಲ್ಲೂ ಕೂಡ ಒಂದು ತರಬೇತಿ ಕೊಡ್ತಾರೆ ವೈಜ್ಞಾನಿಕವಾಗಿ ಚಾಕಿ ಹುಳನ್ನ ಹೆಂಗೆ ನಾವು ಬೆಳಿಬಹುದು ಅಂತ. ಅಲ್ಲಿ ಹೋಗಿ ಒಂದ್ 2-3 ತಿಂಗಳು ತರಬೇತಿ ಪಡ್ಕೊಂಡು ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರಿಗೆ, ಅವ್ರು ಬಂದು ಚಾಕಿ ಸೆಂಟರ್ಗಳನ್ನ ಮಾಡ್ಕೊತಾರೆ. ಆ ಚಾಕಿ ಸೆಂಟರಲ್ಲಿ ಅವರಿಗೆ ಕೆಪಾಸಿಟಿಗೆ ತಕ್ಕಂಗೆ ಅವರು ಹುಳಗಳನ್ನು ಮಾಡಿ ರೈತರಿಗೆ ಹಂಚಿಕೆ ಮಾಡ್ತಾರೆ. ಇವತ್ತಿನ ಒಂದು ಕಾಲದಲ್ಲಿ ಸರ್ ಯಾವುದು ಉತ್ತಮ ಅಂತ ಹೇಳ್ತೀರಾ? ಈಗ ಮೊಟ್ಟೆ ಸಾಕಾಣಿಕೆ ಉತ್ತಮ ಅಂತ ಹೇಳ್ತಿರೋ ಅಥವಾ ಚಾಕಿ ಹುಳ ತಂದು ನೇರವಾಗಿ ನಾವು ಸಾಕಾಣಿಕೆ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ಹಿಂದೆ ಸಾಕಷ್ಟು ರೈತರು ಕೂಡ ಮೊಟ್ಟೆಯನ್ನ ತಂದು ಚಾಕಿ ಮಾಡಿ ಬೆಳೀತಾ ಇದ್ರು. ಬಟ್ ರೈತರು ಏನ್ ಮಾಡ್ತಿದ್ರು, ಸ್ವಲ್ಪ ಚಾಕಿ ಹಂತದಲ್ಲೇ ಸ್ವಲ್ಪ ಎಡವಟ್ಟುಗಳು ಮಾಡ್ತಾ ಇದ್ರು, ಹಾಗಾಗಿ ಅಲ್ಲಿ ತೊಂದರೆ ಆಗ್ತಿತ್ತು ಅವ್ರಿಗೆ ಬೆಳೆಯಲ್ಲಿ. ಈಗೇನಾಗಿದೆ, ವೈಜ್ಞಾನಿಕವಾಗಿ ಬೆಳೆಯೋದು ಚಾಕಿ ಸೆಂಟರ್ನಿಂದ ಹುಳ ಸಿಗೋದ್ರಿಂದ ರೈತನಿಗೆ ಸುಮಾರು 10 ದಿನ ಉಳಿತಾಯ ಆಗುತ್ತೆ. ಜೊತೆಗೆ ಅವರು ಚಾಕಿ ಮಾಡೋದ್ರಲ್ಲೂ ಏನು ವೈಜ್ಞಾನಿಕವಾಗಿ ಮಾಡ್ತಿದ್ರಲ್ಲ ಅದು ಸ್ವಲ್ಪ ಎಡವಟ್ ಮಾಡಿಕೊಂಡು ಬೆಳೆ ಹಾಳು ಮಾಡ್ಕೊಳ್ಳೋ ಹಂತದಲ್ಲಿ ಇರ್ತಿದ್ರು ಕೆಲವರು. ಅದು ತಪ್ಪಿ ಈಗ ಚಾಕಿ ಸೆಂಟರ್ನಿಂದ ಹುಳ ಸಿಗೋದ್ರಿಂದ ಅವರಿಗೆ ರೈತರಿಗೆ ಒಳ್ಳೇದಾಗಿದೆ, ತೊಂದರೆ ಏನಿಲ್ಲ. ಒಟ್ಟಾರೆ ಈಗ ರೇಷ್ಮೆ ಕೃಷಿ ಮಾಡುವಂತವ್ರು ಯಾರು ಇವತ್ತು ಲಾಸ್ನೇ ಇಲ್ಲ ಅಂತ ಹೇಳ್ತಾರೆ? ಖಂಡಿತ ಇಲ್ಲ ಸರ್, ಒಳ್ಳೆ ರೇಟು ಕೂಡ ಇದೆ. ಈಗ ಎವರೇಜ್ ಏನಿಲ್ಲ ಅಂದ್ರೆ ಒಂದು 600-700 ತನಕ ಓಡ್ತಾ ಇದೆ. 800 ಮೊನ್ನೆ ಕೂಡ ರಾಮನಗರ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ರೇಟು. ಗುಣಮಟ್ಟಕ್ಕೆ ರೇಟ್ ಸಿಗುತ್ತೆ. ಈಗ ಶ್ರೀನಿವಾಸಲ್ ಸರ್ ಮಾತಾಡ್ಸೋಣ. ಸರ್, ಈಗ ನೀವು ಚಿತ್ರದುರ್ಗದಲ್ಲಿ ಈಗ ಕೇಂದ್ರ ರೇಷ್ಮೆ ಮಂಡಳಿ ಸಂಶೋಧನಾ ವಿಸ್ತರಣಾ ಕೇಂದ್ರದ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ, ಅಂದ್ರೆ ಈ ಒಂದು ರೇಷ್ಮೆ ಕೃಷಿ ಮೇಳದ ಬಗ್ಗೆ ಏನ್ ಹೇಳ್ತೀರಿ ಸರ್ ನಮ್ಮ ಕೃಷಿಕರಿಗೆ? ಮುಖ್ಯವಾಗಿ ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಈ ವಾತಾವರಣ ಏರ್ಪರಿಂದ ಸುಮಾರು ಕೀಟಗಳು ಅನ್ಸೀಸನಲ್ ಅಂದ್ರೆ ಸೀಸನಲ್ ಬರೋ ಅಂತ ಬಿಟ್ಟು ಬೇರೆ ಸೀಸನಲ್ಲೂ ಬಹಳಷ್ಟು ಕೀಟಗಳು ಬರ್ತಾ ಇದಾವೆ. ಇದರಿಂದ ನಮ್ಮ ಹಿಪ್ಪನೇರಳೆ ತೋಟಕ್ಕೆ ಬಹಳ ಒಂದು ಹಾನಿ ಆಗ್ತಾ ಇದೆ, ಒಂದು ರೇಷ್ಮೆ ಪರಿಶ್ರಮಗೂ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಹಿಂಗಾಗಿ ಇದ್ರ ಬಗ್ಗೆ ಯಾವ ತರ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು, ಜೈವಿಕ ಆಗಿರ್ಬೋದು ಅಥವಾ ಸಿಂಪಲ್ ಪೆಸ್ಟಿಸೈಡ್ ಯಾವ್ದು ನಾವು ಉಪಯೋಗಿಸ್ಕೋಬಹುದು, ಯಾವ್ದು ರೇಷ್ಮೆ ಹುಳಕ್ಕೆ ತೊಂದರೆ ಆಗ್ಲಾರ್ದಂತದ್ದು, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಬೇಕಾಗಿದೆ ರೈತರಿಗೆ ಇತ್ತೀಚಿನ ದಿನಗಳು. ಯಾಕಂದ್ರೆ ಮುಂದಿನ ಹಳೆ ದಿನಗಳಲ್ಲಿ ಏನಾಗ್ತಿತ್ತಂದ್ರೆ ವಾತಾವರಣ ಮಳೆಗಾಲ ಅಂದ್ರೆ ಮಳೆಗಾಲ, ಚಳಿಗಾಲ ಅಂದ್ರೆ ಚಳಿಗಾಲ ಇರ್ತಿತ್ತು. ಈಗ ಹಂಗಿಲ್ಲ, ಎಲ್ಲ ಒಂದು ಹೇರ್ ಪೇರ್ ಆಗಿರೋದ್ರಿಂದ ಅನ್ಸೀಸನಲ್ ಪೆಸ್ಟ್ ಅನ್ನೋದು ಸ್ವಲ್ಪ ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ. ಅಂತ ಟೈಮಲ್ಲಿ ಒಂದು ರೈತಗೆ ಯಾವುದು ಔಷಧಿನೇ ತಗೊಂಡು ಹೊಡಿಬೇಕು, ಯಾವುದು ಶಿಫಾರಸ್ ಇದೆ CSRTI ಮೈಸೂರಿಂದ, ಅದು ರಿಸರ್ಚ್ ಮಾಡಿ ನಮ್ಮ ರೇಷ್ಮೆ ಹುಳಕ್ಕೆ ಯಾವುದು ಹಾನಿ ಆಗಲ್ಲ ಅಂತ ಗೊತ್ತಾದ ಮೇಲೆ ಅದನ್ನೊಂದು ಪ್ಯಾಂಪ್ಲೆಟ್ ಮುಖಾಂತರ ನಾವು ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಹಿಂಗಾಗಿ ಏನಂದ್ರೆ ಈ ನಮ್ಮ ರೇಷ್ಮೆ ಹುಳಕ್ಕೆ ಹಾನಿ ಆಗಲಾರ್ದಂಗೆ ನೀವು ಹೆಂಗೆ ಹಿಪ್ಪನೇಳೆ ತೋಟನ ಕಾಪಾಡಿಕೊಂಡು ಗುಣಮಟ್ಟದವಾದ ಸೊಪ್ಪನ್ನು ಬೆಳೆಸಿ ನೀವು ರೇಷ್ಮೆ ಬೆಳೆಯನ್ನು ಮಾಡಿ ನೀವು ಆದಾಯ ತಗೋಬಹುದು ಅನ್ನೋದು ಮುಖ್ಯವಾಗಿ ನಮಗೂ ಇದೇ ಒಂದು ಸ್ಟಾಲ್ಗಳಲ್ಲೇ ಆ ಒಂದು ಪ್ಯಾಂಪ್ಲೆಟ್ಸ್ ಮುಖಾಂತರ ಡಿಸ್ಪ್ಲೇ ಮುಖಾಂತರ ಅಥವಾ ಈ ಒಂದು ಸಂಬಂಧಪಟ್ಟಿರುವಂತ ಒಂದು ಎಕ್ಸ್ಪರ್ಟ್ಸ್ ಜೊತೆಗೆ ಒಂದು ಚರ್ಚೆ ಮಾಡಿಸ್ತೀವಿ. ಅಂದ್ರೆ ರೇಷ್ಮೆ ಬೆಳೆಗಾರರಿಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಈಗ ರೇಷ್ಮೆಯಲ್ಲಿ ನುರಿತಂತವ್ರನ್ನ ಅಲ್ಲಿ ಕರೆಸಿ ಅವರಿಂದ ಮಾಹಿತಿ ಕೊಡಿಸ್ತೀರಾ, ಏನು ರೈತರಿಂದ ಕೊಡಿಸ್ತೀರಾ ಸರ್ ಅಥವಾ ವಿಜ್ಞಾನಿಗಳಿಂದ ಕೊಡಿಸ್ತೀರಾ ಸರ್? ಹೆಚ್ಚಾಗಿ ಏನಾಗಿರುತ್ತಂದ್ರೆ ಇಲ್ಲಿ ಬರೋ ಒಂದು ರೈತರಿಗೆ ಏನಂದ್ರೆ ಇನ್ಫಾರ್ಮೇಶನ್ ಬೇಕು. ಸೊ ಹಿಂಗಾಗಿ ನಮ್ಮ CST ಮೈಸೂರಿಂದ ವಿವಿಧ ಡಿಪಾರ್ಟ್ಮೆಂಟ್ಸ್ ಇಂದ ವಿಜ್ಞಾನಿಗಳು ಬಂದಿರ್ತಾರೆ. ಆ ವಿಜ್ಞಾನಿ ಮುಖಾಂತರ ನಾವು ಅವರಿಗೆ ಟೆಕ್ನಿಕಲ್ ಸೆಷನ್ ಅಂತ ಇರುತ್ತೆ. ಸೊ ಒಂದು ಹಿಪ್ಪನಳ್ಳಿ ತೋಟಕ್ಕೆ ಈಗ ಉದಾಹರಣೆಗೆ ನೀವು ಕೇಳಿದ್ರೆ ಯಾವ ಔಷಧಿ ಹೊಡಿಬೇಕು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕಂದ್ರೆ, ಈಗ ಅದನ್ನ ಯಾವ ತರ ಪೋಷಣಾಂಶ ಇರಬೇಕು, ಒಂದು ಎಲೆ ಯಾವ ತರ ಎಷ್ಟು ಗ್ರಾಮ್ ಇರಬೇಕು ಏನು ಅನ್ನೋದು ಎಲ್ಲರಿಗೂ ಅರಿವು ಇರುತ್ತೆ. ಬಟ್ ಏನಂದ್ರೆ ಕಲಿಯೋದು ಯಾವಾಗಲೂ ನಿರಂತರ. ಓ ರೈತರಿಗೆ ಪದೇ ಪದೇ ನಾವು ಹೇಳ್ತಾ ಇದ್ರೆ ಅದು ಒಂಥರ ಅವ್ರಿಗೆ ಒಂದು ಆ ಮನಸ್ಸಲ್ಲಿ ಹೋಗ್ಬೇಕು. ಸೊ ಅವಾಗ ಏನಾಗುತ್ತೆ, ಇಂಥ ಒಂದು ಮೇಳ ಮಾಡೋದ್ರಿಂದ ಅವ್ರಿಗೆ ಆ ಇನ್ಫಾರ್ಮೇಶನ್ ಸಿಗುತ್ತೆ. ಪ್ಲಸ್ ಏನಂದ್ರೆ ನಾವು ಒಳ್ಳೆ ಗುಣಮಟ್ಟದ ಗೂಡನ್ನ ಯಾವ ತರ ಬೆಳಿಬಹುದು ಅನ್ನೋದು ಒಂದು ಕಂಪ್ಲೀಟ್ ಏನಂತಾರೆ ಇನ್ಫಾರ್ಮೇಶನ್ ಅವ್ರಿಗೆ ದೊರೆಯುತ್ತೆ ಈ ಮೇಲೆ. ಒಟ್ಟಾರೆ ಈ ಒಂದು ರೇಷ್ಮೆ ಕೃಷಿ ಮೇಳದಲ್ಲಿ ಸಾಕಷ್ಟು ಈಗ ಯಾರ್ಯಾರು ರೇಷ್ಮೆ ಬೆಳೀತಾರ ಅಂತವರಿಗೆಲ್ಲರಿಗೂ ಇಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ. ಹೌದು, ಈಗ ರೈತರು ಈ ಒಂದು ರೇಷ್ಮೆ ಕೃಷಿ ಮೇಳದಲ್ಲಿ ಭಾಗವಹಿಸಬೇಕಂತಂದ್ರೆ ಈಗ ಮುಂಚಿತವಾಗಿ ಏನಾದರೂ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗುತ್ತೆ ಸರ್? ಹೆಸರನ್ನು ನೋಂದಾಯಿಸುವುದು ಏನಂತ ಒಂದು ಇದಿಲ್ಲ, ಎಲ್ಲರಿಗೂ ಸ್ವಾಗತ. ನಾವು ಹೆಚ್ಚಾಗಿ ಹೆಚ್ಚು ರೈತರಿಗೆ ಲೋಕಲ್ ಮೀಡಿಯಾದಲ್ಲೇ ಅವರು ವಾಟ್ಸಪ್ ಮುಖಾಂತರ ನಾವು ಎಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದ್ದೀವಿ. ಯಾರೇ ಯಾವುದೇ ಭಾಗದಲ್ಲಿ ಇರ್ಬೋದು, ಕರ್ನಾಟಕದ ಭಾಗದಲ್ಲಿ ಇರ್ಬೋದು, ಪ್ರಮುಖವಾಗಿ ನಮ್ದು ಇಲ್ಲಿ 4 ಜಿಲ್ಲೆ ಬಹಳ ಹತ್ತಿರ ಆಗಿದ್ದಾವೆ, ಬಳ್ಳಾರಿ, ದಾವಣಗೆರೆ, ಶಿವಮೊಗ್ಗ ಮತ್ತೆ ಚಿತ್ರದುರ್ಗ. ಸೊ ಈ 4 ಜಿಲ್ಲೆಯಿಂದ ನಾವು ಹೇಳ್ತಾ ಇದ್ದೀವಿ ಹೆಚ್ಚಾಗಿ ಹೆಚ್ಚು ಹತ್ತಿರ ಇರೋದ್ರಿಂದ ನೀವು ದಯವಿಟ್ಟು ಬಂದು ಇದರಲ್ಲಿ ಭಾಗವಹಿಸಿ ಈ ಒಂದು ಮೇಳದ ಒಂದು ಲಾಭವನ್ನು ತಗೋಬೇಕಂತೇಳಿ ನಮ್ದೊಂದು ಒಂದು ವಿನಂತಿ ಮತ್ತೆ ಒಂದು ಆಸೆ ಬೇರೆ. ಅಂದ್ರೆ ಈ ಒಂದು ರೇಷ್ಮೆ ಕೃಷಿ ಮೇಳದಲ್ಲಿ ಭಾಗವಹಿಸ್ಲಿಕ್ಕೆ ಅಂದ್ರೆ ಇಂತಿಷ್ಟು ಅಂತೇಳಿ ಇತಿಮಿತಿ ಇಲ್ಲ, ಈಗ ಚಿತ್ರದುರ್ಗ ಜಿಲ್ಲೆಯವರಷ್ಟೇ ಭಾಗವಹಿಸಬೇಕು ಅಂತೇಳಿ, ಒಟ್ಟು ರಾಜ್ಯದ ಯಾವುದೇ ಜಿಲ್ಲೆಯವರಾಗಿರ್ಲಿ ನಮ್ಮ ಈಗ ರೇಷ್ಮೆ ಬೆಳೆಗಾರರು ಬಂದು ಭಾಗವಹಿಸಬಹುದು, ಇದರ ಒಂದು ಸದುಪಯೋಗ ಪಡೆದುಕೊಳ್ಬಹುದು ಪಡ್ಕೋಬಹುದು. ಆಮೇಲೆ ಮುಖ್ಯವಾಗಿ ನಮ್ಮ ಈ ಒಂದು ರೇಷ್ಮೆ ಕೃಷಿ ಮೇಳದಲ್ಲಿ ಏನಿರ್ತಾವಂದ್ರೆ ಬಹಳಷ್ಟು ಈಗ ಸಾಹೇಬ್ರು ಹೇಳ್ದಂಗ ಆಗಲ್ಲೇ ಈ ಸವಲತ್ತುಗಳು, ಸಬ್ಸಿಡಿಗಳು ಇರ್ಬೋದು, ಮನೆಗೆ ರೇರಿಂಗ್ಗೆ ಏನೇನು ಸವಲತ್ತುಗಳು ಕೊಡ್ತಾರೆ ಆ ಪ್ಯಾಂಪ್ಲೆಟ್ ಮುಖಾಂತರ ಕೊಟ್ಟಿರ್ತಾರೆ. ಆಮೇಲೆ ಹೊಸ ರೈತರು, ಆಸಕ್ತಿವಾಗಿರೋ ರೈತರು, ರೇಷ್ಮೆ ಬೆಳೆಗಾರೇ ಇರ್ಬೇಕಂತೇನಿಲ್ಲ, ಯಾರೊಬ್ರು ರೇಷ್ಮೆ ಬಗ್ಗೆ ತಿಳಿಬೇಕಾಗಿತ್ತು, ಅದ್ರ ಬಗ್ಗೆ ನಮಗೆ ಒಂದು ನಾಲೆಜ್ ಬೇಕಾಗಿತ್ತು ಅಂತ ರೈತರು ಸತ ಬಂದು ಅಲ್ಲಿ ಒಂದು ಸ್ಟಾಲ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಯಾವ್ದು ಇದೆಯಪ್ಪ ಮಾಡ್ಬೋದು, ಹೆಂಗೆ ನಮ್ಗೆ ಸವಲತ್ತು ಸಿಗತ್ತೆ, ನಾವು ಎಲಿಜಿಬಲ್ ಏನಿದೀವಿ, ಅದನ್ನ ಮಾಹಿತಿನೂ ತಗೊಂಡು ಹೊಸ ಬೆಳೆಗಾರರು ಬಂದೂ ಅದರಲ್ಲಿ ಅಟೆಂಡ್ ಆಗಿ ಈ ಒಂದು ಲಾಭವನ್ನು ಪಡಿಬಹುದು. ಈಗ ಮಾರಪ್ಪ ಸರ್ ಮಾತಾಡ್ತಾ ಒಂದು ಮಾತಾಡಿದ್ರು ಸರ್, ಈ ಒಂದು ರೇಷ್ಮೆ ಕೃಷಿ ಮೇಳದಲ್ಲಿ ಈಗ ಪ್ರದರ್ಶನಕ್ಕಂತಂದ್ರೆ ಈಗ ಸಪ್ಪನ್ನ ಇಡ್ತೀವಿ, ಗೂಡನ್ನ ಇಡ್ತೀವಿ, ಅಂತ ಅಂತವಾಗಿ ಉಳನ ಸಮೇತ ಅಲ್ಲಿ ಇಡ್ತೀವಿ, ಚಾಕಿ ಉಳನ ಸಮೇತ ಅಲ್ಲಿ ರೈತರಿಗೆ ಪ್ರದರ್ಶನಕ್ಕೆ ನೋಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಜೊತೆಗೆ ಈಗ ರೇಷ್ಮೆಯಿಂದ ತಯಾರಾದಂತ ಒಂದು ಸೀರೆಯನ್ನ ಸಹ ಅಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿರ್ತೀವಿ ಅಂತ ಹೇಳಿದ್ರು ಸರ್, ಇದರ ಉದ್ದೇಶ ಏನು ಸರ್, ಸೀರೆ ಅವರಿಗೆ ರೈತರಿಗೆ ತೋರಿಸೋ ಉದ್ದೇಶ? ನೋಡಿ, ನಮ್ಮಲ್ಲೇ ಎರಡು ವಿಭಾಗ ಇರ್ತವೆ. ಒಂದು ನಾವು ಪ್ರೀ ಕುಕೂನ್ ಅನ್ ಕರಿತೀವಿ, ಅಂದ್ರೆ ಈ ರೇಷ್ಮೆ ಗೂಡು ಉತ್ಪಾದನೆ ಮಾಡೋ ಒಂದು ವಿಧಾನ. ಗೂಡು ಉತ್ಪಾದನೆ ಆದ್ಮೇಲೆ ಪೋಸ್ಟ್ ಕುಕೂನ್ ಅನ್ ಕರಿತೀವಿ, ಅಂದ್ರೆ ನೂಲು ಬಿಚ್ಚೋ ಕಡೆಯಿಂದ ಸೀರೆ ಆಗೋ ಕಡೆಯಿಂದ. ಎರಡು ಡಿಪಾರ್ಟ್ಮೆಂಟ್ಸ್ಗೆ ನಮ್ಮ ಹತ್ರ ಏನಿದಾವೆ ಸವಲತ್ತುಗಳು, ಏನು ಹೆಂಗೆ ಆರ್ಥಿಕವಾಗಿ ಒಂದು ರೈತಿಗೆ ಕೊಡುವಂತ ಸವಲತ್ತು ಇದಾವೆ. ಈ ಪೋಸ್ಟ್ ಕುಕೂನ್, ಈ ಸೀರೆ ಅನ್ನೋದು ಏನು, ಈಗ ನಮ್ಮ ಮನಕಾಲ್ಮೂರು ಸೀರೆ ನೀವು ತಗೊಂಡ್ರೆ ಇದು GI ಟ್ಯಾಗ್ಡ್ ಆಗಿದೆ. ಸೊ ಇದಕ್ಕೆ ಈಗ ಅಲ್ಲಿ ನಮ್ಮ ಹ್ಯಾಂಡ್ಲೂಮ್ಸ್, ಬಹಳಷ್ಟು ಹ್ಯಾಂಡ್ಲೂಮ್ಸ್ ಇದೆ ಮನಕಾಲ್ಮೂರಲ್ಲೇ. ಈ ಹ್ಯಾಂಡ್ಲೂಮ್ಸ್ ಅವ್ರಿಗೆ ಸವಲತ್ತು ಏನು ಕೊಡ್ಬೋದು, ಅವ್ರಿಗೆ ಯಾವ ರೀತಿಯಿಂದ ಆರ್ಥಿಕವಾಗಿ ನಾವು ಮೇಲೆ ತರ್ಬೋದು, ಅದಕ್ಕಂತೇಳಿ ನಮ್ದೊಂದು ಡಿಪಾರ್ಟ್ಮೆಂಟೇ ಇದೆ, ಪೋಸ್ಟ್ ಕುಕೂನ್ ಟೆಕ್ನಾಲಜಿ ಅಂತೇಳಿ ನಮ್ಮ ರಾಯಪುರಲ್ಲಿ, ಧಾರವಾಡಲ್ಲಿದೆ, ಅವ್ರು ಇದನ್ನ ನೋಡ್ಕೊಂತಾರೆ. ಅದರ ಜೊತೆಗೆ ಸ್ಮಾಯ್ ಅಂತೇಳಿ, ಸಿಲ್ಕ್ ಮಾರ್ಕ್ ಆಫ್ ಇಂಡಿಯಾ, ರೇಷ್ಮೆ ಸೀರೆಯನ್ನು ಗುರುತಿಸೋದು ಹೇಗೆ, ಅದನ್ನ ಒರಿಜಿನಲ್ ಆ ಡೂಪ್ಲಿಕೇಟ್ ಅನ್ನು ಹೇಳುವುದು ಹೆಂಗೆ ಅನ್ನೋದು ಸಿಲ್ಕ್ ಮಾರ್ಕ್ ಆಫ್ ಇಂಡಿಯಾ ಅನ್ನೋರು ಒಂದು ನಮ್ದೇನು ವಿಭಾಗ ಇದೆ ಸೆಂಟ್ರಲ್ ಸಿಲ್ಕ್ ಬೋರ್ಡು, ಅವರು ಸೀರೆಗಳು ಡಿಸ್ಪ್ಲೇ ಮಾಡಿ ಒಂದು ಬಂದವರು ಒಂದು ಬೇರೆ ರೈತರು ಬಿಟ್ಟು ರೈತರು ಬೇರೆ ಒಂದು ಜನನೂ ಬಂದಿರ್ಬೋದು. ನಮಗೆ ಸೀರೆ ಬಗ್ಗೆ ರೇಷ್ಮೆ ಅಂದಮೇಲೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ರೇಷ್ಮೆ ಅಂತ ಕಂಡುಕೊಳ್ಳೇನೆ ಮೇಲ ಅನ್ನೋದು ಬಿಟ್ಟು ರೇಷ್ಮೆ ಸೀರೆನೂ ಏನಾರ ಬಗ್ಗೆ ಹೇಳ್ತಾರೆ ಅನ್ನೋ ಒಂದು ಆಸಕ್ತಿ ಇದ್ದವರು ಬಂದು ಈ ರೇಷ್ಮೆ ಸೀರೆ ಅಂದ್ರೆ ಏನು, ಹೆಂಗ್ ನೇಯ್ತಾರೆ, ಹೆಂಗ್ ಡೈ ಮಾಡ್ತಾರೆ, ಕೊಡ್ತಾರೆ, ಅದಕ್ಕೆ ಏನಾದ್ರು ಸವಲತ್ತು ಕೊಡ್ತಾರ, ಆ ಹ್ಯಾಂಡ್ಲೂಮ್ ಅವ್ರಿಗೆ ಏನೇನು ನಾವು ಸವಲತ್ತು ಕೊಡ್ತೀವಿ ಅದ್ರ ಬಗ್ಗೆನೂ ಒಂದು ಸ್ಟಾಲ್ ಅನ್ನು ಡಿಸ್ಪ್ಲೇ ಮಾಡಿರುತ್ತೆ. ಸೊ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು, ಸಾಯಿಲ್ ಟು ಸಿಲ್ಕ್ ನಿಮ್ಗೆ ಎಲ್ಲ ನಿಮ್ಗೆ ಈ ಒಂದು ಸ್ಟಾಲ್ ಮುಖಾಂತರ ಡಿಸ್ಪ್ಲೇ ಆಗಿರುತ್ತೆ. ಈಗ ರೇಷ್ಮೆ ಸೀರೆಗಳು ಏನಾದ್ರೂ ಅಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ ಸರ್ ಸ್ಟಾಲ್ಗಳಲ್ಲಿ? ಹೆಚ್ಚಾಗಿ ನಾವು ಆಹ್ವಾನ ಮಾಡಿರ್ತೀವಿ ಮಾರಾಟಕ್ಕೆ ಬನ್ನಿ ಅಂತೇಳಿ, ಒಂದ್ ಎರಡ್ ಮೂರು ಸ್ಟಾಲ್ಗೆ ಬಂದಿದ್ರೆ ಅವರು ಮಾರಾಟಕ್ಕೂ ಇಟ್ಟಿರ್ತಾರೆ. ಇದು ಡಿಪೆಂಡ್ಸ್, ಅವರು ಯಾರು ನಾವು ಹೇಳಿದೀವಿ ಒಂದ್ ಎರಡ್ ಮೂರು ಮೊನ್ಕಾಲ್ ಮೂರು ಅವ್ರಿಗೆ ಹೇಳಿದೀವಿ, ತಾವು ತಮ್ಮ ಸೀರೆಗಳನ್ನು ತಗೋಬಂದು ಡಿಸ್ಪ್ಲೇ ಮಾಡಿ ಹಂಗೆ ನೀವು ಸೇಲ್ಗೂ ಇಟ್ಕೊಳ್ಳಿ ಅಂದ್ರೆ. ಅದ್ರ ನಮ್ಮ ಉದ್ದೇಶ ಏನಂದ್ರೆ ವೋಕಲ್ ಫಾರ್ ಲೋಕಲ್, ನಮ್ಮ ಮೊನ್ಕಾಲ್ ಮೂರು ಸೀರೆನ ಒಂದು ದೇಶ ಮಟ್ಟಕ್ಕೆ ಐಡೆಂಟಿಫೈ ಆಗ್ಬೇಕಂದ್ರೆ ಇಂಥ ಮೇಲೆದಲ್ಲಿ ಅಟ್ಲೀಸ್ಟ್ ಬಂದು ಅವರು ತಮ್ಮ ಸೀರೆಗಳು ಡಿಸ್ಪ್ಲೇ ಮಾಡಿದ್ರೆ ಡೆಫಿನೆಟ್ ಆಗಿ ಅದು ನಮ್ಮ ಒಂದು ಪ್ರಚಾರನೂ ಆಗತ್ತೆ, ನಿಮ್ಮ ಸೀರೆಗಳದ್ದು ಸೇಲು ಆಗತ್ತೆ ಅಂತ ಅನ್ನೋದು ಒಂದು ಅನಿಸಿಕೆ ಇದೆ. ನಾವು ಹೇಳಿದೀವಿ ಬರಬಹುದು ಸೀರೆಗಳು. ಈಗ ರೇಷ್ಮೆ ಬೆಳೆಯುವಂಥವ್ರು ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆಯ ಒಂದು ಗುಣಮಟ್ಟದ ಗೂಡನ್ನು ಬೆಳೀತಾರೆ. ಈಗ ರೈತರ ಮಟ್ಟದಲ್ಲಿ ಏನಾದರೂ ರೇಷ್ಮೆ ಸೀರೆ ತಯಾರು ಮಾಡಬೇಕು ಅಂತಂದರೆ ಏನಾದರೂ ಅವಕಾಶಗಳಿದೆ ಸರ್ ನಿಮ್ಮ ಇಲಾಖೆಯಿಂದ ಅವರಿಗೆ ಸಹಕಾರ ತರಬೇತಿ ಇಂಥವೇನಾದರೂ? ಹಾಂ, ನಮಗೆ ಒಂದು ಏನಂದ್ರೆ ಸಮರ್ಥ ಅಂತೇಳಿ ಸ್ಕೀಮ್ ಇದೆ. ಸಮರ್ಥ ಸ್ಕೀಮ್ ಏನಂದ್ರೆ ಈ ಸ್ಪೆಷಲಿ ಏನಂದ್ರೆ ಈ ನೂಲಿಂದ ಹ್ಯಾಂಡ್ಲೂಮ್ಸ್ ಇರ್ತಾವಲ್ಲ, ಈ ಉದಾಹರಣೆಗೆ ನಮ್ಮಲ್ಲಿ ಏನಿದೆ ಆಟೋಮೆಟಿಕ್ ರೀಲಿಂಗ್ ಮಿಷಿನ್ ಅಂತೇಳಿ ನೂಲ್ ಬಿಚ್ಚುವಂತ ದೊಡ್ಡ ಮೆಷಿನರಿ ಇದಾವ. ಸೊ ಅದರಲ್ಲಿ ಏನ್ ಮಾಡ್ತಾರೆ, ಗೂಡನ್ನ ನೂಲ್ ಬಿಚ್ಚುತ್ತಾರೆ. ಸೊ ಅಲ್ಲಿ ನಮಗೆ ಸಮರ್ಥ ಸ್ಕೀಮ್ ಅಲ್ಲೇ ಯಾರು ರೈತರು ಇರ್ಬೋದು ಎಲ್ಲ ಲೋಕಲ್ ಇರ್ಬೋದು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸಿ ಅದರಲ್ಲಿ ಜಾಬ್ ಎಂಪ್ಲಾಯ್ಮೆಂಟ್ ಒಂದು ಕ್ರಿಯೇಟ್ ಮಾಡಬಹುದು ಒಂದು ಅವಕಾಶ. ಅಥವಾ ಅವರೇ ಓನ್ ಆಗಿ ಉದ್ಯಮ ಹಾಕೊಂತೀರಂದ್ರೂ ಈ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಸ್ಪೆಷಲಿ ಸಮರ್ಥ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆ ಸ್ಪೆಷಲಿ ನಮ್ಮ ನೇಕಾರರಿಗೆ ಸ್ಪೆಷಲಿ ಹ್ಯಾಂಡ್ಲೂಮ್ ಸೆಕ್ಟರ್ ಅವ್ರಿಗೆ ಅಂತಾನೆ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಕೃಷಿಯಲ್ಲಿ ಕೃಷಿಕರು ಸಹ ಉದ್ಯಮಿಗಳಾಗಲು ಅವಕಾಶ ಇದೆ. ಅವಕಾಶ ಇದೆ. ಈಗ ಮತ್ತೀಗ ಸೀರೆ ಒಂದು ತಯಾರು ಮಾಡಬೇಕಂತಂದ್ರೆ ರೇಷ್ಮೆ ಸೀರೆಯನ್ನ ಈಗ ತರಬೇತಿ ಅದೆಲ್ಲ ಎಲ್ಲೆಲ್ಲಿ ಅವಕಾಶ ಇದೆ ಸರ್ ಪಡೀಲಿಕ್ಕೆ? ಈಗ ಇದು ಪೋಸ್ಟ್ ಕೊಕೂನ್ ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವು, ಈ ಹ್ಯಾಂಡ್ಲೂಮ್ ಅಂಡ್ ರೀಲಿಂಗ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದಕ್ಕಂತೂ ಸಪರೇಟ್ ಒಂದು ನಮ್ಮ ವಿಭಾಗನೇ ಇದೆ, ಒಂದು ಸಂಸ್ಥೆನೂ ಇದೆ, ಧಾರವಾಡ ರಾಯಪುರ ಅಲ್ಲಿ ಇದೆ. ಅಲ್ಲಿ ಒಂದು ವಿಜ್ಞಾನಿಗಳಿದ್ದಾರೆ, ಆಮೇಲೆ ಅವರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಅವ್ರು ಯಾವುದೇ ರೀತಿಯಲ್ಲಿ ಈ ಸಿ ಹ್ಯಾಂಡ್ಲೂಮ್ ರಿಲೇಟೆಡ್ ಇರ್ಬೋದು ರೀಲಿಂಗ್ ಇರ್ಬೋದು ಇದು ನಮ್ಮ ಸೆಂಟ್ರಲ್ದು. ಅದೇ ತರ ಸ್ಟೇಟ್ದು ಹ್ಯಾಂಡ್ಲೂಮ್ ಸೆಕ್ಟರು ನಮ್ಮ ಚಿತ್ರದುರ್ಗಲ್ಲೂ ಇದೆ. ಎಲ್ಲರೂ ಅವರು ರೈತರು ಇರ್ಬೋದು ಯಾರು ಉದ್ಯಮ ಮಾಡಬೇಕನ್ನೋರು ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಎಲ್ಲಾ ತರದಿಂದ ಅವ್ರಿಗೆ ಮಾಹಿತಿಯನ್ನು ಅವ್ರಿಗೆ ಕೊಡ್ತಾರೆ. ಸರ್, ಈಗ ಇನ್ನೊಂದು ಹೇಳಿದ್ರೆ ನೀವು ರೇಷ್ಮೆ ಸೀರೆ ಮಾಡುವಂತವರಿಗೆ ಕೆಲವೊಂದು ಮಿಷಿನರಿ ಸಾಮಾನುಗಳು ಬೇಕಾಗ್ತವೆ, ಅದನ್ನೆಲ್ಲ ಪ್ರದರ್ಶನ ಕಟ್ಟಿರ್ತೀರ ಸರ್ ಅಲ್ಲಿ? ಕಡಿಮೆ ಪ್ರಮಾಣ ಅಂದ್ರೆ ಯಾಕಂದ್ರೆ ಎಂಟೈರ್ ಆ ಲೂಮ್ ಇರ್ಬೋದು ಬೇರೆದಿರ್ಬೋದು ತರ್ಲಿಕ್ಕೆ ಆಗಲ್ಲ ಮಿಷಿನರಿ. ಬೇಸಿಕ್ ಮಿಷಿನರಿ ಅಥವಾ ಪ್ಯಾಂಪ್ಲೆಟ್ ಮುಖಾಂತರ ಅವ್ರಿಗೂ ಅಲ್ಲೇ ರೈತರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸರ್, ಕೊನೆಯದಾಗಿ ಈ ಒಂದು ರೇಷ್ಮೆ ಕೃಷಿ ಮೇಳದ ಬಗ್ಗೆ ಏನೋ ಒಂದು ಕಿವಿ ಮಾತು ಹೇಳ್ತೀರಾ ಸರ್ ನಮ್ಮ ಕೃಷಿಕರಿಗೆ? ನೋಡಿ, ಇವತ್ತಿನ ದಿನಗಳಲ್ಲೇ ಯಾವುದೇ ಒಂದು ಕೃಷಿ ತಗೊಂಡ್ರು ಎಲ್ಲಾ ಲಾಭದಾಯಕವೇ. ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು ರೇಷ್ಮೆ ಕೃಷಿ ಏನಂದ್ರೆ ನಮ್ಗೆ ಒಂದು ATM ಇದ್ದಂಗೆ, ಆಲ್ ಟೈಮ್ ಮನಿ. ಬೇರೆ ಕೃಷಿ ಕಂಪೇರ್ ಮಾಡಿದ್ರೆ ನಮ್ ಕೃಷಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಏನಿದೆ, ನಾವು ಗೂಡು ಮಾರಾಟ ಮಾಡಿದ ತಕ್ಷಣನೇ ಒಂದು ರೈತಿಗೆ ನೇರವಾಗಿ ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಬಿಡುವಂತ ಒಂದು ಉದ್ದಿಮೆ ಆಗಿರುತ್ತೆ. ಇದು ಬಹಳ ನಮ್ಮ ಬಹಳ ಹೆಮ್ಮೆ ವಿಷಯ ಆಗಿದೆ. ಯಾಕಂದ್ರೆ ಬೇರೆ ಕೃಷಿಯಲ್ಲೂ ಬರುತ್ತೆ, ಬಟ್ ಇಷ್ಟು ಫಾಸ್ಟ್ ಆಗಿ ಬರುವಂತ ಒಂದು ಏನು ಸಿಸ್ಟಮ್ ಇದೆಯಲ್ಲ ಅದು ರೇಷ್ಮೆ ಉದ್ಯಮಲ್ಲೇ ಇದೆ. ಈಗ ಇತ್ತೀಚೆಗೆ ದಿನಗಳಲ್ಲಿ ನೋಡಿದ್ರೆ ನಮ್ಮ ರೇಷ್ಮೆ ಬೆಳೆಗಾರರು ಯಾವ IT ಎಂಪ್ಲಾಯ್ಕ್ಕಿಂತ ಕಡಿಮೆ ಇಲ್ಲ. ಉದಾಹರಣೆಗೆ ಇವತ್ತಿರೋ ರೇಟ್ಗೆ 500 to 600 ಇರೋ ರೇಟ್ಗೆ ನಮ್ಮ ರೇಷ್ಮೆ ಬೆಳೆಗಾರರು ವರ್ಷಕ್ಕೆ 10 ಬೆಳೆ ಮಾಡಿದ್ರು ಸತ. ಅದು ನಾವು ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ಎಕನಾಮಿಕ್ಸು, ಅವರು ಒಂದು IT ಏನು ದುಡಿತಾರೆ ಅಷ್ಟು ಅವರು ಸಂಪಾದನೆ ಮಾಡ್ತಾ ಇದಾರೆ. ಆರ್ಥಿಕವಾಗಿ ಅವರು ಬಹಳ ಮೇಲೆ ಬರ್ತಾ ಇದಾರೆ. ಆಮೇಲೆ ಇತ್ತೀಚೆಗೆ ನಮ್ಮ ರೈತರು ಏನಂತ ಆರ್ಥಿಕವಾಗಿ ಕಾರಲ್ಲಿ ಬರೋದಿರಲಿ, ಅವ್ರ ಮನೆಯಲ್ಲಿ ಎಜುಕೇಷನ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಸೊ ಟೆಕ್ನಾಲಜಿ ಬಹಳ ನಾವು ಇಂಪ್ರೂವೈಸ್ ಮಾಡಿರೋದ್ರಿಂದ ಮೊದ್ಲಕ್ಕಿಂತ ಈಗ ಕಂಪೇರ್ ಮಾಡಿದ್ರೆ ಟೆಕ್ನಾಲಜಿಯಿಂದ ಸುಲಭವಾಗಿ ರೇಷ್ಮೆನ ನಾವು ಕೃಷಿಯನ್ನ ಮಾಡಿಬಿಟ್ಟು ಲಾಭವನ್ನು ಹೊಂದಬಹುದು. ಅದಕ್ಕಾಗಿ ಅದಕ್ಕೆ ನಾವು ಟ್ಯಾಗ್ಲೈನ್ ಕೊಟ್ಟಿದ್ವಿ, ಸೆರಿಕಲ್ಚರ್ ಎ ವೇ ಟು ದಿ ಪ್ರಾಸ್ಪರಿಟಿ ಅಂತೇಳಿ ಟ್ಯಾಗ್ಲೈನ್ ಮೇಲೆ ಕೊಟ್ಟಿದ್ವಿ. ಸೊ ಇದರಿಂದ ಬರೋ ದಿನಗಳಲ್ಲಿ ರೇಷ್ಮೆ ಉದ್ಯಮಿಗೆ ಇನ್ನೂ ಬಹಳಷ್ಟು ಏನಂತಾರೆ ಸವಲತ್ತು ಮತ್ತು ಅವಕಾಶ ಬಂದು ಎಲ್ಲ ರೈತರು ಇದರಿಂದ ಆರ್ಥಿಕವಾಗಿ ಮುಂದೆ ಬೆಳಿಬಹುದು ಅಂತ. ಸರ್, ಈಗ ಮಾರಪ್ಪ ಸರ್ ಹೇಳಿ ಸರ್, ನೀವು ಹೇಳಿ ಸರ್. ಈಗ ಸರ್, ಈಗ ಈ ಒಂದು ರೇಷ್ಮೆ ಕೃಷಿ ಮೇಳದ ಬಗ್ಗೆ ನಮ್ಮ ರೈತರಿಗೆ ಏನೋ ಒಂದು ಕಿವಿ ಮಾತು ಹೇಳ್ತೀರಿ ಸರ್ ನೀವು ಕೊನೆಯದಾಗಿ? ಇದು ಒಂದು ಸದಾವಕಾಶ ತಮಗೆ ಒದಗಿ ಬಂದಿದೆ ಈ ಜಿಲ್ಲೆಗೆ. ದಯವಿಟ್ಟು ನಮ್ಮ ರೇಷ್ಮೆ ಕೃಷಿಕರು ಏನಿದ್ದಾರೆ ಜಿಲ್ಲೆಯಲ್ಲಿ ಅವರೆಲ್ಲ ಬಂದು ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಂಡು ಆರ್ಥಿಕ ಮಟ್ಟವನ್ನ ಇನ್ನಷ್ಟು ಸುಧಾರಣೆ ಮಾಡ್ಕೋಬೇಕಂತ ಒಂದು ಕಿವಿ ಮಾತು ಹೇಳಕ್ಕೆ. ಒಳ್ಳೆಯ ಒಂದು ಕೃಷಿ ಉದ್ಯಮ ಆಗಕ್ಕೆ ಇದು ಒಂದು ಅವಕಾಶ. ಖಂಡಿತ ಅವಕಾಶ ಇದೆ. ಒಳ್ಳೆಯದು ಮಾರಪ್ಪ ಸರ್ ಹಾಗೂ ಶ್ರೀನಿವಾಸಲ್ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ರೇಷ್ಮೆ ಕೃಷಿ ಮೇಳ ಈಗ ಬರುವ ಶುಕ್ರವಾರ 20ನೇ ತಾರೀಕು ನಡೀತಾ ಇದೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಇಬ್ಬರಿಗೂ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೂ ಕೇಂದ್ರ ರೇಷ್ಮೆ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಇವರ ಸಹಯೋಗದೊಂದಿಗೆ ಬರುವ 20ನೇ ತಾರೀಕು ಶುಕ್ರವಾರ ರೇಷ್ಮೆ ಕೃಷಿ ಮೇಳ ಆಯೋಜಿಸಲಾಗಿದ್ದು ಈ ಕುರಿತು ಚಿತ್ರದುರ್ಗದ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮಾರೆಪ್ಪ ಬಿರಲದಿನ್ನಿ ಹಾಗೂ ಚಿತ್ರದುರ್ಗದ ಕೇಂದ್ರ ರೇಷ್ಮೆ ಮಂಡಳಿ ಸಂಶೋಧನಾ ವಿಸ್ತರಣಾ ಕೇಂದ್ರದ ವಿಜ್ಞಾನಿ ಡಾ ವೈ ಶ್ರೀನಿವಾಸುಲು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ನೋಂದಣಿ ಮಾಡದ ನವೀಕರಿಸದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಜ್ಞರನ್ನು ಒಳಗೊಂಡ ವಿಶೇಷ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಯಾವುದೇ ಲೋಪ ಕಂಡು ಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ. ವಿಜ್ಞಾನಿಗಳು ಬೇಸಾಯ ಶಾಸ್ತ್ರ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕೆಲಸ ನಿರ್ವಹಿಸುತ್ತೇನೆ. ಇವತ್ತಿನ ಒಂದು ವಿಷಯ ಏನಂದ್ರೆ ಸಮಗ್ರ ಕೃಷಿ ಪದ್ಧತಿ. ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಈ ಒಂದು ಕೃಷಿಯ ಬೆಳೆಗಳ ಜೊತೆಗೆ ತೋಟಗಾರಿಕೆ ಬೆಳೆ, ಅದರ ಜೊತೆಗೆ ಕೃಷಿ ಅರಣ್ಯ ಮತ್ತೆ ಕೃಷಿಗೆ ಸಂಬಂಧಿತ ಉಪ ಉದ್ಯಮಿಗಳಾದಂಥ ಹೈನುಗಾರಿಕೆ ಇರ್ಬೋದು, ಕುರಿ ಸಾಗಾಣಿಕೆ ಇರ್ಬೋದು, ಅಥವಾ ಕೋಳಿ ಸಾಗಾಣಿಕೆ ಇರ್ಬೋದು, ಮೀನು ಸಾಗಾಣಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಅಜೋಲಾ ಇರ್ಬೋದು, ಈ ಥರ ನಾವು ಎಲ್ಲವನ್ನು ನಮ್ಮಲ್ಲಿ ಲಭ್ಯವಿರುವಂಥ ಜಮೀನಲ್ಲಿ ನಾವೇನಾದರೂ ಅಳವಡಿಸಿಕೊಂಡರೆ ನಾವೇನಿದ್ರಿಂದ ಏನಂತಂದರೆ ನಾವು ನಿರಂತರವಾಗಿ ಆದಾಯವನ್ನು ಪಡ್ಕೋಬೋದು. ಏನಾದರೂ ಬರೀ ಮೆಕ್ಕೆಜೋಳ ಬೆಳೆದಂದರೆ ನಮಗೇನಾಗ್ತದೆ, ರೋಗ ಬರ್ಬೋದು ಅಥವಾ ಮಳೆ ಬರ್ಬೋದು, ಆವಾಗ ನಾವು ಹಾಕಿದ ಖರ್ಚು ಏನಾದರೂ ಬೆಳೆ ಫೇಲ್ ಆತಂದರೆ ನಮಗೇನಾಗ್ತದೆ, ಏನದು ಪೂರ್ತಿ ನಾವು ಹಾಕಿದ ಒಂದು ಖರ್ಚು ಇದೆಲ್ಲ ಅದೆಲ್ಲ ಲಾಸ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಈ ರೀತಿ ಸಮಗ್ರ ಕೃಷಿಯನ್ನು ಅಳವಡಿಕೆ ಮಾಡ್ಕೊಂಡ್ರೆ, ಯಾಕಂದರೆ ಒಂದರಲ್ಲಿ ಏನಾದರೂ ಬೆಳೆಯಲ್ಲೇ ಫೇಲ್ ಆತಂದರೆ ತೋಟಗಾರಿಕೆ ಇರ್ಬೋದು ಅಥವಾ ಅರಣ್ಯ ಕೃಷಿ ಇರ್ಬೋದು ಅಥವಾ ನಮಗೆ ಹೈನುಗಾರಿಕೆ. ಸೊ ಈ ಸಮಗ್ರ ಕೃಷಿಯಿಂದ ಏನು ಲಾಭ ಅಂತಂದರೆ ನಮಗೆ ನಿರಂತರವಾಗಿ ಆದಾಯವನ್ನು ಪಡ್ಕೋಬಹುದು. ಯಾಕಂದ್ರೆ ಒಂದು ಬೆಳೆಯಲ್ಲಿ ಬರಲಿಲ್ಲ ಅಂದ್ರೆ ನಮಗೆ ಅಟ್ಲೀಸ್ಟ್ ತೋಟಗಾರಿಕೆ ಬೆಳೆಯಲ್ಲೇ ಬರ್ಬೋದು ಅಥವಾ ರೇಷ್ಮೆ ಕೃಷಿಯಲ್ಲಿ ಅಥವಾ ಇವನ್ ನಾವು ಅಣಬೆ ಬೇಸಾಯದಿಂದ ಬರ್ಬೋದು ಅಥವಾ ಕುರಿ ಸಾಗಾಣಿಕೆ ಬರ್ಬೋದು. ಈ ತರ ನಾವು ಈ ಸಮಗ್ರ ಕೃಷಿ ಮಾಡೋದ್ರಿಂದ ಬಹಳ ಲಾಭ ಇದೆ ಆಕ್ಚುಲಿ. ಬರೀ ಈಗ ನಾವು ಒಂದು ಎಕರೆ ಮೆಕ್ಕೆಜೋಳ ಬೆಳೆದ್ರೆ ಅಂದ್ರೆ ಅಥವಾ ಭತ್ತವನ್ನ ಬೆಳೆದಂದ್ರೆ ಏನಾದರೂ ಕೀಟದ ಬಾಧೆ ಅಥವಾ ರೋಗದ ಬಾಧೆ ಬಂದೆ ಅಥವಾ ಹವಾಮಾನದಲ್ಲಿ ಏನಾದರೂ ವೈಪರೀತ್ಯ ಆದಾಗ ಬೆಳೆ ಫೇಲ್ ಆದಾಗ ನಾವು ಹಾಕಿದ ಖರ್ಚೆಲ್ಲ ಲಾಸ್ ಆಗೋಗ್ತದೆ. ಒಟ್ಟಾರೆ ಏನು ಹೇಳ್ಬೇಕಂದ್ರೆ ಮಣ್ಣಿನ ಒಂದು ಫಲವತ್ತತೆ ಸುಧಾರಿಸುತ್ತೆ. ಯಾಕಂದ್ರೆ ನಮಗೆ ಮಣ್ಣು ಬಹಳ ಇಂಪಾರ್ಟೆಂಟ್. ಮಣ್ಣು ಜೀವಂತವಾಗಿದ್ದರಷ್ಟೇ ನಾವು ಒಂದು ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಈ ಮತ್ತೆ ಸಮಗ್ರ ಕೃಷಿ ಮಾಡೋದ್ರಿಂದ ಉತ್ಪಾದಕತೆ ಹೆಚ್ಚಾಗ್ತದೆ ಆಕ್ಚುಲಿ. ಯಾಕಂದ್ರೆ ನಾವು ಒಂದೇ ಬೆಳೆ ಬೆಳೆಯಂಗಿಲ್ಲ. ಯಾಕಂದ್ರೆ ನಮ್ಮ ದೇಶ ಗೊತ್ತಿದೆ, ನಮ್ಮ ದೇಶದಲ್ಲಿ 165 ಜನ ಅಂದ್ರೆ ರೈತರು ಇದ್ದಾರೆ. ನಮಗೆ ಹಿಡುವಳಿನೂ ಸಹ ಕಡಿಮೆ ಆಗ್ತದೆ. ಪ್ರತಿಯೊಬ್ಬ ರೈತನಿಗೆ 1 ಅಥವಾ 2 ಎಕರೆ ಆಗ್ತದೆ. ಸೊ ಬರೀ ನಾವು 1-2 ಎಕರೆ ಬರೀ ಒಂದೇ ಕ್ರಾಪ ಬೆಳೆ ಬದಲು ಈ ತರ ಸಮಗ್ರವಾಗಿ ಮಾಡೋದ್ರಿಂದ ಏನಾಗ್ತದೆ, ನಮಗೆ ನಿರಂತರವಾಗಿ ಆದಾಯವನ್ನು ಪಡ್ಕೋಬಹುದು. ಅದಕ್ಕೆ ರೈತರು ಹೇಳೋದಂದ್ರೆ ಸಮಗ್ರ ಕೃಷಿಯಲ್ಲಿ ಯಾವ ತರ ಒಂದು ಪ್ಲಾನ್ ಮಾಡ್ಬೇಕಂತಂದ್ರೆ ನಮಗೆ ದಿನಕ್ಕೆ ಬರುವಂತಹ ಆದಾಯ, ತಿಂಗಳಿಗೆ ಬರುವಂತಹ ಆದಾಯ, ನಂತರ 3 ತಿಂಗಳಿಗೆ ಬರುವಂತಹ ಆದಾಯ, ಮತ್ತೆ 6 ತಿಂಗಳಿಗೆ, ಮತ್ತೆ ವರ್ಷಕ್ಕೆ, ಮತ್ತೆ ಒಂದು 15 ವರ್ಷಕ್ಕೆ. ಯಾವ ತರ ಅಂತಂದ್ರೆ ಈಗ ದಿನಕ್ಕೆ ಅಂತಂದ್ರೆ ನಾವು ಹೈನುಗಾರಿಕೆ ಮಾಡೋದ್ರಿಂದ ನಾವು ದಿನಕ್ಕೆ ಆದಾಯವನ್ನು ಪಡ್ಕೋಬಹುದು. ಮತ್ತೆ ತಿಂಗಳಿಗೆ ಅಂತಂದ್ರೆ ಅಣಬೆ ಬೇಸಾಯ ಮಾಡೋದ್ರಿಂದ ಪಡ್ಕೋಬಹುದು. ಅಥವಾ ಈ ಒಂದು ತರಕಾರಿಗಳು ಇಂದನ ಪಡ್ಕೋಬಹುದು. 3 ತಿಂಗಳಿಗೆ ಏನಂತಂದ್ರೆ ನಾವು ರಾಗಿ ಭತ್ತ ಆದಾಯವನ್ನು ಪಡ್ಕೋಬಹುದು, 6 ತಿಂಗಳಿಗೆ ಹಣ್ಣಿನ ಬೆಳೆಗಳನ್ನು ಪಡ್ಕೋಬಹುದು, ಮತ್ತೆ ವರ್ಷಕ್ಕೆ ಅಂದ್ರೆ ನಾವು ಈ ಅಡಿಕೆ ತೆಂಗು ಈ ತರ ನಾವೊಂದು ಏನಂತಂದ್ರೆ ಯೋಜನೆ ಹಾಕಿದ್ರೆ ಒಂದೆರಡು ಎಕರೆದಲ್ಲಿ ನಾವು ಬರೀ ಈ ಭತ್ತ ಮತ್ತು ಮೆಕ್ಕೆಜೋಳ ಬೆಳೆದ್ರೆ ಸುಮಾರು 20,000-25,000 ಆದಾಯ ಪಡ್ಕೋಬಹುದು. ಆದ್ರೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಒಂದು ಸಂಶೋಧನೆ ಮಾಡಿದಾಗ 1 ಎಕರೆದಲ್ಲಿ ಸುಮಾರು ನಾವು ಒಂದು 70,000-80,000 ಪಡ್ಕೋಬಹುದು. ಅದಕ್ಕೋಸ್ಕರ ಈ ತರ ನಾವು ಸಮಗ್ರ ಕೃಷಿ ಮಾಡೋದ್ರಿಂದ ಏನಿಲ್ಲ ಅಂತಂದ್ರೆ ಒಂದು ಮಣ್ಣಿನ ಆರೋಗ್ಯ ಸುಧಾರಣೆ ಆಗ್ತತಿ, ಮತ್ತೆ ಉತ್ಪಾದನೆ ಹೆಚ್ಚಾಗ್ತತಿ. ಮತ್ತೆ ಈ ಒಂದು ಸಮಗ್ರ ಕೃಷಿಯಲ್ಲಿ ಇನ್ನೊಂದು ಏನಂದ್ರೆ ಪ್ರಮುಖ ಲಾಭ ಏನಂತಂದ್ರೆ ಭತ್ತ ಬೆಳಿತೇವೆ, ಎಲ್ಲ ಬೆಳಿತೇವೆ, ಆ ಭತ್ತದ ಹುಲ್ಲು ಏನಾಗ್ತದೆ ದನಕ್ಕೆ ಮೇವಾಗ್ತತಿ. ಆ ದನದ ಮೇವನ್ನ ನಾವೇನು ಮಾಡ್ತೇವೆ, ಆ ಭತ್ತದ ಹುಲ್ಲನ್ನ ದನಕ್ಕೆ ಮೇವು ಹಾಕ್ತವೆ. ಆ ದನಗಳು ನಮಗೆ ಸಗಣಿಯನ್ನು ಕೊಡ್ತವೆ. ಆಕ್ಚುಲಿ ಸಗಣಿಯನ್ನು ನಾವು ಎರೆಹುಳ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರವನ್ನ ತಯಾರು ಮಾಡಿಕೊಂಡು ಬೆಳೆಗೆ ಹಾಕ್ತವೆ. ಆ ಬೆಳೆಯಲ್ಲಿರುವಂತ ಬೀಜಗಳನ್ನ ನಾವು ಆಹಾರವಾಗಿ ಉಪಯೋಗ ಮಾಡ್ತೇವೆ. ಅಂದ್ರೆ ಒಂದರಿಂದ ಒಂದೊಂದು ಪೂರಕವಾಗಿರ್ತವೆ. ಆಕ್ಚುವಲ್ಲಿ ಒಂದನ್ನ ವೇಸ್ಟ್ ಅನ್ನ ಒಂದು ಪರಿಕರಗಳಾಗಿ ಉಪಯೋಗ ಮಾಡ್ತಾರೆ. ಹಂಗಾಗಿ ನಾವು ಹೊರಗಿಂದ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡಬಹುದು. ಮತ್ತೆ ನೀವು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಒಂದು ಈ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 9449609274 ನೀವು ಕರೆ ಮಾಡಬಹುದು. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದ್ರಿ. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಈಗ ಕೇಳಿ ಒಂದು ಜನಪದ ಗೀತೆ. ಜನಪದ ಗೀತೆಯನ್ನ ಕೇಳಿದ್ರಿ. ಈಗ ಹವಾಮಾನ ವರದಿ. ರಾಜ್ಯದಲ್ಲಿ ಈಶಾನ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯದಲ್ಲಿ ಒಣಹವೆ ಇತ್ತು. ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಬೀದರ್, ಬಿಜಾಪುರ ಮತ್ತು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ತೀವ್ರ ಶೀತ ಅಲೆಗಳ ಪರಿಸ್ಥಿತಿ ಇರುವ ಸಾಧ್ಯತೆ ಇದೆ. ಅಲ್ಲಿ ತಾಪಮಾನವು 6-7 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಇದು ಸಾಮಾನ್ಯಕ್ಕಿಂತ 6-7 ಡಿಗ್ರಿನ ಕಡಿಮೆ ಇರುತ್ತದೆ. ಯಾದಗಿರಿ, ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಶೀತ ಅಲೆಗಳು ಇರುವ ಸಾಧ್ಯತೆ ಇದೆ. ಅಲ್ಲಿ ತಾಪಮಾನವು ಸುಮಾರು 10 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇದು ಸಾಮಾನ್ಯವಾಗಿ 4-5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುತ್ತದೆ. ಒಳನಾಡಿನ 1-2 ಕಡೆಗಳಲ್ಲಿ ಮಂಜು ಇರುವ ಸಾಧ್ಯತೆ ಇದೆ. ರಾಜ್ಯದ ಸಮತಟ್ಟಾದ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ 8.0 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ನಿರ್ಮಲ ಆಕಾಶ ಇರುತ್ತದೆ. ಕೆಲವು ಕಡೆಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 25 ಡಿಗ್ರಿ ಸೆಲ್ಸಿಯಸ್ ಮತ್ತು 15 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ಮತ್ತೊಂದು ಜನಪದ ಗೀತೆ.